ಇದೆಲ್ಲನೂ ಹೇಗೆ ಮಾಡಿದ್ರು, ಯಾಕೆ ಇಂಥ ಒಂದು ಕೃಷಿಯನ್ನು ಮಾಡಬೇಕು ಅಂತೇಳಿ ಅನಿಷ್ಟು ಅವರಿಗೆ ಅಲ್ಲಿ ಇರ್ತಕ್ಕಂಥ ಕಷ್ಟ ಸುಖ ಮತ್ತು ಚಾಲೆಂಜಸ್ ಏನೇನಿದವು ಆ ಎಲ್ಲವನ್ನು ಹೇಗೆ ಮೀರಿದ್ರು, ಈ ನಿಟ್ಟಿನೊಳಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ರೋಣತ್ ಸಾಹೇಬರಿಗೆ. ನಮಸ್ಕಾರ ಸರ್. ಈಗ ಕೃಷಿ ಮಾಡಬೇಕು ಅಂತ ಅಂದಾಗ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಜೋಳ, ಗೋಧಿ, ಕಡ್ಲಿ, ನೆವಣಿ, ಗುರೆಳು, ಹತ್ತಿ, ಶೇಂಗಾ ಇಂಥ ಬೆಳೆಯನ್ನ ನೋಡ್ಕೊಂತ ಬೆಳೆದವ್ರು ನಾವು. ಹೌದು, ಹೌದಲ್ಲ. ಹೌದು, ನೀವು ಕೂಡ ಮೂಲ ರೋಣ ಇರೋದ್ರಿಂದ ಹೆಚ್ಚು ಕಡಿಮೆ ಅದನ್ನ ನೋಡ್ಕೊಂತ ಬೆಳೆದಿರಿ. ಆದ್ರೆ ನೀವು ವಿದ್ಯೆ ಕಲ್ತ್ರಿ, ಒಂದು ನೌಕರಿ ಹಿಡ್ಕೊಂಡ್ರಿ, ಬೇರೆ ಬೇರೆ ಕಡೆ ಹೋದ್ರಿ, ತೋಟ ನೋಡಿದ್ರಿ, ಮತ್ತೆ ಅನೇಕ ಸಾಧಕ ರೈತರನ್ನು ಭೇಟಿಯಾಗಿರ್ತೀರಿ, ತಂತ್ರಜ್ಞರನ್ನು ಭೇಟಿಯಾಗಿರ್ತೀರಿ, ಇಂಥವೆಲ್ಲ ಮಾಡಿದ್ಮೇಲೆ ನಾನು ಇಂಥದ್ದು ಮಾಡಬೇಕು ಅಂತ ಐಡಿಯಾ ಬಂದಿರುತ್ತೆ. ಅರೆ, ಯಾವಾಗ ಬಂತಿದ್ದು ಐಡಿಯಾ ಏನು? ಸರ್, ನಾನು 31 March 2001 ನಿವೃತ್ತಿ ಆದೆ ನಮ್ಮ ಪೊಲೀಸ್ ಇಲಾಖೆಯಿಂದ. ನಿವೃತ್ತಿಯ ನಂತರ ನಾನು ಏನು ಮಾಡಬೇಕು, ನನ್ನಲ್ಲಿ 3 ಆಪ್ಷನ್ಸ್ ಇತ್ತು. ಒಂದು ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಕೃಷಿ ಮಾಡಬೇಕು, ಇಲ್ಲ ಪೂರಾ ಸಮಾಜ ಸೇವೆ ಮಾಡೋದು. ಹೀಗೆ ಒಂದು 3 ನನ್ನಲ್ಲಿತ್ತು. ಕಡೆಗೆ ನಾನು ಈ ಕೃಷಿಯನ್ನು ಆಯ್ಕೊಂಡೆ. ಅದಕ್ಕೆ ಕಾರಣ ಹೇಳ್ತೇನೆ ತಮಗೆ. ನಾನು ಕೃಷಿ ಆ ಕುಟುಂಬದಿಂದ ಬಂದವ. ನನ್ನ ತಂದೆ ಕೃಷಿಕಾಗಿದ್ದರು, ನನ್ನ ಅಜ್ಜ ಕೃಷಿಕಾಗಿದ್ದರು. ನಮ್ಮದು ಎಕ್ಲಾಸ್ಪುರ ಅಂತ ಒಂದು ಹಳ್ಳಿ ಗದಗ ಹತ್ರ. ಅಲ್ಲಿ ನಮ್ಮದು ಅಂದರೆ ನಮ್ಮ ತಂದೆಯವ್ರದ್ದು ಒಂದು 160 ಎಕರೆ ಜಮೀನಿತ್ತು. ನಾವು ಸಣ್ಣ ಹುಡುಗರಿರುವಾಗ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗ್ತಿದ್ರು. ತಾವು ಮಾಡುವ ಕೆಲಸ ಕೂಡ ನಮಗೂ ಆ ಕೆಲಸ ಹಚ್ತಿದ್ರು. ಇದನ್ನು ಮಾಡು, ರೆಂಟೆ ಹೊಡಿ, ಹರಗು, ಕಳೆ ತೆಗಿ, ಬೆಳೆ ಬೆಳಿ, ಹಿಂಗೆಲ್ಲ. ಆ ವಾತಾವರಣದಲ್ಲಿ ನಮಗೇನಿದೆ ಒಂಥರ ಡೀಪ್ ರೂಟೆಡ್ ಅಂತೀವಿ ನಾವು. ಆ ಏನು ಸಣ್ಣ ಮಕ್ಕಳಿರುವಾಗ ಏನು ತಲೆಯಲ್ಲಿ ಹೋಯ್ತಲ್ಲ ಅದು ಹಾಗೇ ಇತ್ತು. ನಾನು ನಿವೃತ್ತಿ ನಂತರ ಮಣ್ಣಿನ ಒಡನಾಟ ಇತ್ತು. ಹೌದು, ಹೌದು, ಅದರ ಬಗ್ಗೆ ಪ್ರೀತಿನೇ ಇತ್ತು. ಅವರು ನಮಗೆ ಕೆಲಸ ಹಚ್ಚಿದ್ರು ಸಹಿತ ಸೂಟಿಯಲ್ಲೆಲ್ಲ ಹೋಗಿ ನಮ್ಗೆ ಕೆಲಸ ಹಚ್ತಿದ್ರು, ಹರಗು ರಂಟೆ ಹೊಡಿ ಅಂತ. ಅವಾಗ ನಮ್ಗೆ ಕಿರಿಕಿರಿ ಅನಿಸಿದ್ರು, ಖುಷಿ ಇರ್ತಿತ್ತು. ಅದ್ರಾಗ ಅಪ್ಪ ಅಮ್ಮ ಆ ಕೆಲಸ ಹಚ್ಚಿದ್ರಲ್ಲ ಮಾಡುವಾಗ ಖುಷಿ ಇರ್ತಿತ್ತು. ಸೊ ಅದು ನಾನು ವೃತ್ತಿಯಲ್ಲಿ ಇರುವಾಗ ಕೂಡ ಎಲ್ಲ ಪೊಲೀಸ್ ಕಚೇರಿಯಲ್ಲಿ ಒಳ್ಳೆ ಗಾರ್ಡನ್ ಮಾಡ್ತಿದ್ದೆ. ಎಲ್ಲ ಕಡೆ ಬೆಳಗಾವಿಯಲ್ಲಿ ನನಗೆ ಪ್ರಶಸ್ತಿ ಬಂತು, ಆಮೇಲೆ ಸವದತ್ತಿಯಲ್ಲಿ ಬಂತು. ನಾ ಎಲ್ಲೆಲ್ಲಿ ಹೋಗಿದ್ದೆ ಅಲ್ಲಿ ಎಲ್ಲ ಒಳ್ಳೆ ಗಾರ್ಡನ್ ಮಾಡ್ತಿದ್ದೆ ಪೊಲೀಸ್ ಕಚೇರಿ ಹೊರಗಡೆ. ಇದು ಹಾಗೆ ತಲೆಯಲ್ಲಿತ್ತು. ನಿವೃತ್ತಿ ನಂತರ ನಮ್ದೊಂದು ಜಮೀನಿತ್ತು ಇಲ್ಲಿ ನವಲೂರು ಹತ್ರ. ಅಲ್ಲಿ ಊರಲ್ಲಿ ಜಮೀನಿತ್ತು, ಅದು ಟ್ರೆಡಿಷನಲ್ ಕ್ರಾಪ್ ಹಾಕ್ತಿದ್ವಿ ಅಲ್ಲಿ. ನವಲೂರು ಹತ್ರ ಒಂದು 6 ಎಕರೆ ಇತ್ತು. 6 ಎಕರೆಯಲ್ಲಿ ಏನು ಮಾಡೋದು, ಮೊದಲೇ ವೆಜಿಟೇಬಲ್ಸ್ ಬೆಳೆಯೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ವೆಜಿಟೇಬಲ್ಸ್ ಏನಾಯ್ತು ಸರ, ನಾವು ಬೆಳಿಬೇಕು, ಕಷ್ಟಪಟ್ಟು ಅಂತ ತೊಗೊಂಡು ಹೋಗಿ APMC ಹಾಕಬೇಕು. ಅದರಲ್ಲಿ 7-10% ಅವ್ರಿಗೆ ಕಮಿಷನ್ನೇ ಕೊಡಬೇಕು ದಲ್ಲಾಲರಿಗೆ. ಆಮೇಲೆ ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ, ಕೊಳ್ಳಾಮ ಮತ್ತೆ ಇವ ಕಮಿಷನ್ ಏಜೆಂಟ ಗೊತ್ತಿರೋರು, ಅವನು ಇವನು ಏನೋ ಮಾತಾಡಿಕೊಂಡು ಅವರು ತಮಗೆ ವ್ಯವಹಾರ ಲೆಕ್ಕದಲ್ಲಿ ಮಾಡ್ಕೊತಿದ್ರು, ನಮ್ಗೆ ಅದರಲ್ಲಿ ಲಾಭ ಭಾಳ ಕಡಿಮೆ ಆಗ್ತಿತ್ತು. ನಾವು 2014 ಅಂತ ಹೇಳ್ಬೋದೇನ, 2014 DP ಬಿರಾದರ್ ಅಂತ ಅಗ್ರಿ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ರು, VC ಇದ್ರು. ಅವರು ಕೂಡ ಮಂಟೂರ್ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೆಡ್ ಆಗಿದ್ರು. ಇಬ್ಬರು ಸ್ನೇಹಿತರೆ ನನಗೆ. ಅವರು ಒಂದಿವಸ ನನಗೆ ಫೋನ್ ಮಾಡಿದ್ರು, ಈಗ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಬಗ್ಗೆ ಒಂದು 6 ಯೂನಿವರ್ಸಿಟಿಯಿಂದ ತಂತ್ರಜ್ಞರನ್ನು ಕರೆಸೇವೆ, ನೀವು ಬರ್ರಿ, ಒಂದು 3-4 ದಿವಸ ಸೆಮಿನಾರ್ ಇದೆ ಅಂದರು. ನಮಗೆ ಖುಷಿನೂ ಆಯಿತು, ಅಟ್ಲೀಸ್ಟ್ ತಂತ್ರಜ್ಞಾನ ಏನಿದೆ ಅಂದ್ರೆ ತಿಳ್ಕೊಳ್ಳೋದೊಂದು ಇದಿತ್ತಲ್ಲ. ಸೊ ನಾವೊಂದು 8 ಜನ ಲೈಕ್ ಮೈಂಡೆಡ್ ಸೇರ್ಕೊಂಡ್ವಿ. 8 ಮಂದಿ ಸೇರ್ಕೊಂಡು ಅಲ್ಲಿ ಹೋದ್ವಿ. ಫಸ್ಟ್ ಡೇ ಅಟೆಂಡ್ ಮಾಡಿದ್ವಿ. ಪರವಾಗಿಲ್ಲಪ್ಪ, ಇದು ಹೊಸದು, ಇದು ಸೈಂಟಿಫಿಕ್ ಆಗಿ ಬೆಳೆದ್ರೆ ಲಾಭ ಇದೆ ಅಂತ ಹಂಗೆ ತಲೆಯಲ್ಲಿ ಹೋಯ್ತು. 2ನೇ ದಿವಸ ಅಟೆಂಡ್ ಮಾಡಿದ್ವಿ. 2ನೇ ದಿವಸ ಇಂಟ್ರೆಸ್ಟ್ ಬಂತು. ಅದು ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ, ಗುಜರಾತ್ನಿಂದ ಒಬ್ಬರು ಬಂದಿದ್ದರು, ಪಟೇಲ್ ಅಂಥೇಳಿ. ಆ ಪಟೇಲ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಬಗ್ಗೆ ಎಷ್ಟು ಚೆಂದ ಹೇಳಿದ್ರಲ್ಲ, 1 ಟನ್ ಬೆಳೆಯುವುದನ್ನು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಲ್ಲಿ 5 ಟನ್ ಬೆಳೀಬಹುದು ಯಾವುದೇ ಕ್ರಾಪ್ ಅಂತ ನಮ್ಮ ತಲೆಗೆ ಹಾಕಿದರು. ನಮಗೆ 3rd ಡೇನೂ ಅಟೆಂಡ್ ಮಾಡಿದ್ವಿ. ನಂತರ ನಾವು ಅವ್ರಿಗೆ ಹೇಳಿದ್ವಿ, ನಾವು ವಿ ವಾಂಟ್ ಟು ವಿಸಿಟ್ ಯುವರ್ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ. ಮಹಾರಾಷ್ಟ್ರದವರು ಭಾಳ ಚೆಂದ ಹೇಳಿದರು, ಚವಾಣ ಅಂಥೇಳಿ. ನಾವು 8 ಜನ 2 ಕಾರ್ ಮಾಡಿಕೊಂಡ್ವಿ, ಗುಜರಾತ್ಗೆ ಹೋದ್ವಿ. ಮಹಾರಾಷ್ಟ್ರದಲ್ಲಿ ಪುಣಾಕ್ಕೆ ಹೋದ್ವಿ ಸರ್. ಪುಣಾದಲ್ಲಿ ಕೇವ್ ಬಯೋ ಪ್ಲಾಂಟ್ ಅಂತಿದೆ, ಒಂದು 18 ಪಾಲಿಹೌಸ್ ಮಾಡ್ಯಾರ ಅವರು. ಭಾರಿ ಚಂದ ಸೈಂಟಿಫಿಕಲಿ ಬೆಳೀತಾರೆ. 26 ಕಂಟ್ರಿಗೆ ಅವ್ರು ಸೀಡ್ಲಿಂಗ್ ಅನ್ನು ಸಪ್ಲೈ ಮಾಡ್ತಾರೆ ಪುಣಾದಿಂದ. ಭಾರಿ ಚಂದ ಮಾಡಿದ್ದಾರೆ. ಅದು ನಮ್ಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಇದು ಬೆಳೆಯೋದು ಬಹುದು, ಬೆಳೆಯೋದ್ರಿಂದ ಲಾಭ ಐತಿ. ಹೈದರಾಬಾದ್ಗೆ ಹೋದ್ವಿ ಸರ್, ಅಲ್ಲಿ ನೋಡ್ಕೊಂಡ್ವಿ. ನಂತರ ಬೆಂಗಳೂರು ಹೊರವಲಯ ಇದೆ, ಹೊಸೂರು ಕಡೆ, ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ಅಂತೀವಿ ನಾವು. ಅದು ಕೃಷ್ಣಗಿರಿ ಡಿಸ್ಟ್ರಿಕ್ಟ್ಗೆ ಹೋದ್ವಿ. ಅಲ್ಲಿ ಗುಲಾಬಿ ಬೆಳೀತಾರೆ, ಗುಲಾಬಿ ಭಾಳ ಚಂದ ಬೆಳೀತಾರೆ. ಅದು ಈ ವೆಸ್ಟರ್ನ್ ಕಂಟ್ರಿ, ಆಮೇಲೆ ಈಸ್ಟರ್ನ್, ಈ ಹೊರಗಡೆ ನೇಬರಿಂಗ್ ಎಷ್ಟು ಕಂಟ್ರಿ ಇದೆ ನೋಡಿ, ಎಲ್ಲಕ್ಕೂ ಅವರು ಗುಲಾಬಿ ಕಳಿಸ್ತಾರೆ. ಒಬ್ಬೊಬ್ಬರು 60-100 acres ಪಾಲಿ ಹೌಸಲ್ಲಿ ಗುಲಾಬಿ ಬೆಳೀತಾರೆ. ಭಾರಿ ಚಂದ ಬೆಳೀತಾರೆ. ಅದಕ್ಕೆ ಡಚ್ ರೋಸ್ ಅಂತೀವಿ ನಾವು. ಅದು ಎಕ್ಸ್ಪೋರ್ಟ್ ವೆರೈಟಿ. ಇವರು ಸಿಸ್ಟಮೆಟಿಕ್ ಕಟ್ ಮಾಡ್ತಾರೆ, ರೆಡ್ ಒಂದು ಕಡೆ, ಗ್ರೀನು, ಯೆಲ್ಲೋ ಎಲ್ಲ ಬೈಫರ್ಕೇಟ್ ಮಾಡಿ ಇದಕ್ಕೆ ಹಾಕಿಬಿಡ್ತಾರೆ. ಅದು ಕೋಲ್ಡ್ ಸ್ಟೋರೇಜ್ಗೆ, ಕೋಲ್ಡ್ ಸ್ಟೋರೇಜ್ಗೆ ಹಾಕಿ ಹೆಂಗೆ ಆರ್ಡರ್ ಇದೆಲ್ಲ ಹಂಗೆ ಹಂಗೆ ಅದನ್ನು ಏರ್ಪೋರ್ಟ್ಗೆ ಒಯ್ದುಬಿಡ್ತಾರೆ. ಪ್ಯಾಕ್ ಮಾಡೋದು ಕಳಿಸೋದು ಕಳಿಸ್ಬಿಡ್ತಾರೆ ಸರ್. ಇದು ನಮಗೆ ಭಾಳ ಕನ್ವಿನ್ಸ್ ಆಯಿತು. ಕಡೆಗೆ ನಾವು ಬಂದ್ವಿ ಧಾರವಾಡಕ್ಕೆ ವಾಪಸ್. 8 8 ಪಾಲಿ ಹೌಸ್ ಮಾಡಿದ್ವಿ ಸರ್ ನಾವು. ಅದರಲ್ಲಿ ಒಬ್ಬರು ಅಗ್ರಿ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದಾರೆ, ಡಾಕ್ಟರ್, ಅವ್ರ ಹೆಸರು ಕೇಳಿರಿ ನೀವು, ಆರ್ ಎಚ್ ಪಾಟೀಲ್ ಅಂತ. ಅವರು ಪಾಲಿ ಹೌಸ್ ಮಾಡಿದರು ನಮ್ಮ ಕೂಡ. ಡಾಕ್ಟರ್ ಹಳೆಮನಿ ಮಾಡಿದರು, ದಾನಪ್ಪ ಗೌಡರು ಮಾಡಿದರು. ಹಿಂಗೆ ನಾವು 8 ಲೈಕ್ ಮಾಡಿದ್ದೀವಲ್ಲ, ನಾವು 8 ಮಾಡಿದ್ವಿ. ಫಸ್ಟ್ ಟೈಮ್ ನಾವೆಲ್ಲ ಕ್ಯಾಪ್ಸಿಕಮ್ ಹಾಕಿದ್ವಿ ಸರ್. ಕ್ಯಾಪ್ಸಿಕಮ್ ಹಾಕಿದ್ರೆ ಕ್ರಾಪ್ ಭಾರಿ ಚಂದ ಬಂತು. ಒಳ್ಳೊಳ್ಳೆ ರೆಡ್ ಆ್ಯಂಡ್ ಎಲ್ಲೋ ಇವು ಕ್ಯಾಪ್ಸಿಕಮ್ಮು. ಫಸ್ಟ್ ಪುಣಾಕ್ ಕಳಿಸಿದ್ವಿ. ಪುಣಾಕ್ ಕಳಿಸಿದ ನಮ್ಗೆ ಅಲ್ಲಿ ಸರಿಗೆ ಮಾರ್ಕೆಟ್ ಬಂದಿಲ್ಲ. ಮುಂಬೈ ಕಳಿಸಿದ್ರು ದಾದರ್ಗೆ. ಮುಂಬೈಯಿಂದ ಅಲ್ಲಿ ಏನಾಯ್ತು ಸರ, 200 ಬಿಲ್ ಚಲೋ ಕೊಟ್ಟರು. ಆಮೇಲೆ ಬಿಲ್ ಹಿಡ್ಕೊಳ್ಳೋಕೆ ಶುರು ಮಾಡಿದ್ರು. ಅವ್ರ ಕಾರಣ ಏನು ಕೊಟ್ರಂದ್ರೆ, ಇದು ಓವರ್ ರೈಪ್ ಆಗಿದೆ, ಇದು ಡ್ಯಾಮೇಜ್ ಆಗಿದೆ, ಇದು ಹಾಳಾಗಿದೆ, ಹಿಂಗೆ. ಆ್ಯಕ್ಚುಲಿ ಏನೂ ಆಗಿರೋಕ್ಕಿಲ್ಲ. ಈಗ ನಾವು ರೈತರು ಅಂದ್ಕೊಳ್ಳಿ ಹಾಗೆ, ಅವರು ಈ ಮೆಟ್ರೋಪಾಲಿಟನ್ ಸಿಟಿ ಅವರೆಲ್ಲ ಹಾಗೆ. ಕಡೆಗೆ ನಾವು ಟ್ರೈ ಮಾಡೋಣ ಡೈಲಿ ಅಂತ ಡೈಲಿ ಟ್ರೈ ಮಾಡಿದ್ವಿ. ಹೈದರಾಬಾದ್ ಟ್ರೈ ಮಾಡಿದ್ವಿ. ಕಡೆಗೆ ಇಲ್ಲೇ ನಮ್ಮ ಹತ್ರ ಅಂತೇಳಿ ಗೋವಾ ಕಳಿಸ್ಲಿಕ್ಕೆ ಶುರು ಮಾಡಿದ್ವಿ. ಗೋವಾದಲ್ಲಿ ನಮ್ಮ ಧಾರವಾಡದವರೇ ಡೀಲರ್ ಇದ್ರೆ ಅಲ್ಲಿ, ಮುಸ್ಲಿಂ. ಅವನು ಒಂದು 200 ಬಿಲ್ ಚಲೋ ಕೊಟ್ಟ. ಆಮೇಲೆ ಅವನು ಇದೇ ಸೇಮ್ ಸ್ಟೈಲ್ ಮಾಡಕತ್ತಿದ. ಕಡೆಗೆ ನಾವೆಲ್ಲ ಕೂತ್ಕೊಂಡು ಏನು ವಿಚಾರ ಮಾಡಿದ್ವಿ, ಇದೆಲ್ಲ ಸರಿ ಇಲ್ಲ, ನಾವು ಶ್ರಮ ಬಿಟ್ಟು ಬೆಳಿತೀವಿ ಆದರೆ ಅದಕ್ಕೆ ಸರಿಗೆ ಬೆಲೆ ಸಿಗ್ತಾ ಇಲ್ಲ, ಅದಕ್ಕೆ ಈ ಹೊರಗಡೆ ಕಳಿಸೋ ಕ್ರಾಪನ್ನು ಬಂದ್ ಮಾಡಿಬಿಡೋಣ ಅಂತ. ಸೊ ಅದನ್ನು ಬಂದ್ ಮಾಡಿ ಸರ್. ಬಂದ್ ಮಾಡಿ ಇಲ್ಲಿ ನಾವು ಏನೇನು ಸೇಲ್ ಆಗುತ್ತಲ್ಲ, ಡಚ್ ರೋಸು, ಜರ್ಬರ, ಜರ್ಬರ ಬುಕ್ಕೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಸರ್. ಇವರೆಲ್ಲ ಹೊರಗಡೆಯಿಂದ ತರಿಸ್ತಿದ್ರು, ಬೆಂಗಳೂರು ಹೈದರಾಬಾದಿಂದ, ಯಾರು ಹುಬ್ಬಳ್ಳಿ ಧಾರವಾಡದವರು. ನಾವು ಹೇಳಿದ್ವಿ, ನಾವೆಲ್ಲರೂ ಅವ್ರಿಗೆ ಕರೆದ್ವಿ, ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಯಾರನ್ನ? ಕಟ್ ಫ್ಲವರ್ ಮಾಡೋರ್ನ ಮಾಡೋರ್ನ ಸರ್. ಕರೆಕ್ಟ್. ಅಂದ್ರೆ ಬುಕ್ಕೆ ಮಾಡ್ತಾರಲ್ಲ ಸರ್, ಅವರೆಲ್ಲ ಕರೆದು ಹೇಳಪ್ಪ, ನೀವು ಹೊರಗಡೆಯಿಂದ ತಗೋತೀರಿ, ಒಮ್ಮೆ 8 ತಗೋತೀರಿ, 10 ತಗೋತೀರಿ, 5 ತಗೋತೀರಿ, ಸೀಸನ್ನು ಅನ್ ಸೀಸನ್ಗೆ ವೇರಿಯೇಷನ್ ಆಗುತ್ತೆ, ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ, ರೇಟ್ ಫಿಕ್ಸ್ ಮಾಡ್ಬಿಡೋಣ. ಹೌದು ಸರ್. ಸೀಸನ್ ಇರಲಿ ಅನ್ ಸೀಸನ್ ಇರಲಿ ಒಂದೇ ರೇಟ್, ನಮ್ಗೆ ಲಾಸರ್ ಆಗಲಿ ಅಥವಾ ನಿಮ್ಗೆ ಲಾಭ ಆಗಲಿ, ಅಥವಾ ನಿಮ್ಗೆ ಲಾಸ್ ಆಗಲಿ ನಮ್ಗೆ ಲಾಭ ಆಗಲಿ, ಒಂದೇ ರೇಟ್. ಅಂದ್ರೆ ರೈತನಿಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಕಷ್ಟ ಬಿಟ್ರೆ ಎಷ್ಟು ಬರುತ್ತೆ ಅಂತ ಒಂದು ಫಿಕ್ಸ್ ರೇಟ್ ಸಿಗುತ್ತೆ ಸರ್. ಹೌದು ಸರ್. ಹೆಂಗಾಯ್ತು ಅಂದ್ರೆ, ನಮ್ಮನ್ನು ನೋಡಿ 8 ಪಾಲಿ ಹೌಸ್ ಇದ್ದಿದ್ದು 2 136 ಪಾಲಿ ಹೌಸ್ ಮಾಡಿದ್ರು ಸರ್ ನಮ್ಮ ಸುತ್ತಮುತ್ತಲ ಎಲ್ಲ. ಓ, ನಿಮ್ದು ಅಷ್ಟು ಉತ್ಪಾದನೆ ಆಗ್ತಿತ್ತಲ್ಲ, 8 ಜನದ್ದೇ ಇತ್ತು, ಅಷ್ಟೂ ಹೋಗ್ತಿತ್ತ? ಎಷ್ಟು ಹೋಗ್ತಿತ್ತು ಸರ್. ಇನ್ನೂ ಬೇಡಿಕೆ ಇತ್ತ? ಇನ್ನೂ ಬೇಡಿಕೆ ಇತ್ತು ಇಲ್ಲಿ ಈ ಸಿಟಿ ಹುಬ್ಬಳ್ಳಿ ಧಾರವಾಡ ಮಾತ್ರ ಸರ್. ಇಲ್ಲಿ ಕಂಡಪಟ್ಟಿ ಬೇಡಿಕೆ ಇದೆ. ಮತ್ತೆ ಬೆಳಗಾವಿ ಈಗಿಲ್ಲ, ಹಿಂದಿತ್ತು, ಕೊರೋನಾಗಿಂತ ಮುಂಚೆ ಇತ್ತು. ಕಂಡಪಟ್ಟಿ ಬೇಡಿಕೆ ಇತ್ತು ಸರ್ ಇಲ್ಲಿ. ನಾವು ಪ್ರಬಲಿ ನಾವು ಎಲ್ಲರೂ ಜರ್ಬಾರ ಬೆಳೆದ್ರು, ಇನ್ನೂ ಜರ್ಬಾರ ಶಾರ್ಟ್ ಅಂತ ಹೇಳ್ಬಹುದು. ಅಷ್ಟು ಬೇಡಿಕೆ ಇದೆ. ಇವರೆಲ್ಲ ಹೊರಗಡೆಯಿಂದ ತರಿಸ್ತಾರೆ ಸರ್, ಬೆಂಗಳೂರಿಂದ ತರಿಸ್ತಾರೆ, ಹೈದರಾಬಾದಿಂದ ತರಿಸ್ತಾರೆ. ಅವರು ತುಟ್ಟಿ ಆಗುತ್ತೆ. ಎಸ್, ತುಟ್ಟಿ ಆಗುತ್ತೆ. ಮತ್ತೆ ಅದು 2-3 ದಿವಸ ಹಳೆದಿರುತ್ತೆ ಸರ್. ಅದು ಹೌದು, ಫ್ರೆಶ್ ಕಟ್ ಮಾಡ್ತೀವಿ ಮುಂಜಾನೆ, 2 ತಾಸಿನಾಗ ಅವ್ರಿಗೆ ಕೊಟ್ಬಿಡ್ತೇವೆ. ಅಡ್ವಾಂಟೇಜ್ ಅವ್ರಿಗೆ, ಅವ್ರಿಗೂ ಕನ್ವಿನ್ಸ್ ಆಯಿತು. ಸೊ ಇದು ಹಾಗೆ 136 ಸರ್. ಆಮೇಲೆ ನಾವೇನು ಮಾಡಿದ್ವಿ, ಎಲ್ಲರೂ ಒಂದು ಸೇರ್ಕೊಂಡ್ವಿ ಸರ್. 136 ಪಾಲಿ ಹೌಸ್ದವರು ಸೇರ್ಕೊಂಡು ಪ್ರತಿ ತಿಂಗಳ ಒಂದು ಮೀಟಿಂಗ್ ಮಾಡೋದು, ಹೊರಗಡೆಯಿಂದ ವಿಜ್ಞಾನಿಗಳನ್ನ ಕರೆಸೋದು, ಅಪ್ಡೇಟಿಂಗ್ ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಏನೇನೈತಿ, ನಾವು ಏನು ಮಾಡಬಹುದು ಮುಂದೆ, ರೈತರಿಗೆ ಹೆಂಗೆ ನಾವು ಹೆಲ್ಪ್ ಮಾಡ್ಬೋದು, ನಮ್ಮ ಸುತ್ತಮುತ್ತಲ ಇದ್ದವರಿಗೆ ನಾವು ಹೆಂಗೆ ಹೆಲ್ಪ್ ಮಾಡ್ಬೋದು. ಹಿಂಗೆ ಆಯ್ತು ಸರ್. ಇದು ಹೀಗೆ ನಡೀತು. ಕೊರೋನಾ ಬಂತು. ಕೊರೋನಾ ಬಂದ ಕೂಡಲೇ ನಾವೇನು ಬೆಳೆದಿದ್ವಲ್ಲ ಸರ್, ಟನ್ ಗಟ್ಟಲೆ ಬೆಳೆದಿದ್ದೆ ಬಿಡ್ರಿ. ಏನು ಬೆಳೆದ್ರು, ಟನ್ ಗಟ್ಟಲೆ ಬೆಳೆದ್ರು. ನಾವು ಬರೇ ಹೂ ಬೆಳಿಲಿಲ್ಲ ಸರ್, ಅದ್ರ ಕೂಡ ಕುಕುಂಬರ್ ಬೆಳೀತಿದ್ವಿ, ಅಂದರೆ ಇಂಗ್ಲೀಷ್ ಸೌತಿಕಾಯಿ ಅಂತ ನಾವು. ಅದು ಮಾರ್ಚ್ದಲ್ಲಿ ಹೆಚ್ಚು ಸೇಲ್ ಆಯ್ತು ಸರ್. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಇರುತ್ತೆ ಅದು. ಆ ಸೌತಿಕಾಯಿ ಇರೋದು 8 ದಿವಸ ಸೇಲ್ ಇರುತ್ತೆ ಅದು, ಯಾಕಂದ್ರೆ ವಾಟರ್ ಕಂಟೆಂಟ್ ಹೆಚ್ಚು ಅದಕ್ಕೆ. ಅದಕ್ಕಿಂತ ಮೊದಲು ಅಕ್ಟೋಬರ್, ನವಂಬರ್, ಡಿಸೆಂಬರ್ದಲ್ಲಿ ಎಲ್ಲ ಹಬ್ಬ ಬರ್ತವೆ ಸರ್. ದೀಪಾವಳಿ ಬರುತ್ತೆ, ದಸರಾ ಬರುತ್ತೆ, ಇವೆಲ್ಲ ಫೆಸ್ಟಿವಲ್ ಬರುತ್ತಲ್ಲ, ಆವಾಗ ಈ ಚೆಂಡುಗೆ ಸೇವಂತಿಗೆ ಅಂತ ಹಾಕೋತೀವಿ, ಕೃಷಿ ಅಂತ ಮ್ಯಾರಿಗೋಲ್ಡ್ ಅಂತ, ಅದನ್ನು ಹಾಕೊಂಡ್ರೆ ಅದ್ರಾಗ 10 ಗುಂಟೆಯಲ್ಲಿ 4-5 lakh ಬರುತ್ತೆ ಸರ್. ಆಮೇಲೆ ಈ ಸೌತಿಕಾಯಿ ಹಾಕೊಂಡ್ರೆ, ತಮ್ಗೆ ಹೇಳ್ತೇನೆ, ನಮ್ಮ ಕ್ಯಾಲ್ಕುಲೇಷನ್ ಹೇಳ್ತೇನೆ, 1/2 acre ಒಂದು ಸೌತಿಕಾಯಿ ಹಾಕಿದ್ವಿ ಎಕ್ಸ್ಪೆರಿಮೆಂಟ್ ಅಂತ. ಅದು ಆಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ 21 ಟನ್ ಬರ್ಬೇಕಂತ. ಎಲ್ಲಿ ಅರ್ಧ ಎಕರೆದ ಒಳಗೆ ಸೌತಿಕಾಯಿ, ಅದು ನಮ್ಗೆ 19 ಟನ್ ಬಂತು ಸರ್. ಬಟ್ ರೇಟ್ ಚಲೋ ಸಿಕ್ತು ನಮ್ಗೆ, 25-28 ರೂಪಾಯಿ ಸಿಕ್ತು ಕೆಜಿಗೆ. ಅದು ಒಂದು 7-8 ಲಕ್ಷ ಬರ್ತದೆ ಸರ್ ಅರ್ಧ ಎಕರೆಗೆ. ಮೊದಲಾಗ ಕೃಷಿ ಅಂತ ಎಮ್ಮೆಲ್ಲೆ ಒಂದು 3-4 ಲಕ್ಷ ಬಂದಿರುತ್ತೆ. ಸೊ ಎಲ್ಲ ಸೇರಿ ಒಂದು ಅರ್ಧ ಎಕರೆಗೆ ಒಂದು 10 ಲಕ್ಷ ಮಿನಿಮಮ್ ಬರ್ತದೆ ಸರ್. ಸೊ ಹಂಗಾಗಿ ಒಂದು ಬೆಳೆಗೆ ಅಂದ್ರೆ ಕೃಷಿ ಅಂತೆಮ್ಮು ಒಂದು 3-4 ಲಕ್ಷ, ಅದು ಒಂದು 6-7 ಲಕ್ಷ, ಹಿಂಗೆ ಎರಡು ಸೇರಿ ಅಂದ್ರೆ ಒಂದು ವರ್ಷಕ್ಕೆ ಅರ್ಧ ಎಕರೆಗೆ 10 ಲಕ್ಷ ಬರುತ್ತೆ. ನೀವು ಹೊರಗಡೆ ಬೆಳೆದ್ರೆ ಬರಲ್ಲ ಸರ್. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಡಚ್ ರೋಜ್ ಹಾಕಿದ್ವಿ, ಕೃಷಿ ಇದನ್ನ ಹಾಕಿದ್ವಿ, ಜರ್ಬರ್ ಹಾಕಿದ್ವಿ. ತಾವು ಇಸ್ರೇಲ್ ಅಂತ ಹೆಸರು ಕೇಳಿರಿ ಸರ್, ಇಸ್ರೇಲ್ ಕಂಟ್ರಿ, ಅಲ್ಲಿ ನೀರು ಕಡಿಮೆ, ಸಾಯಿಲ್ ಕಡಿಮೆ. ಅವರು ಈಗ ಅಕಸ್ಮಾತ್ ನಾನು ನೀರಿಲ್ಲದೆ ಸಾಯಿಲ್ ಇಲ್ಲದೆ ನಾನು ಬೆಳೆ ಬೆಳಿತೇನೆ ಅಂದ್ರೆ ತಾವು ಒಪ್ಪೋದಿಲ್ಲ. ಸರಿಯಾದ ಮಣ್ಣು ಬೇಕು, ಸರಿಯಾದ ನೀರು ಬೇಕು. ಹೌದಿಲ್ಲ ಸರ್, ಮಿನಿಮಮ್ ರಿಕ್ವೈರ್ಮೆಂಟ್ ಅದು. ಬಟ್ ನಾ ಈಗ ಬೆಳೆದೇನೆ, ನನ್ನಲ್ಲಿ ಒಂದು ಪಾಲಿ ಹೌಸ್ ಇದೆ, ಅದು ಹೈಡ್ರೋಫೋನಿಕ್ ಮೆಥಡ್ ಅಲ್ಲಿ, ಅದು ಇಸ್ರೇಲ್ ಮೆಥಡ್ ಸರ್. ಅದಕ್ಕೆ ನೀರು ಬೇಡ ಮತ್ತೆ ಮಣ್ಣು ಬೇಡ. ನೀವು ನೀರು ಹಾಕಿದ್ರೆ ಅದಕ್ಕೆ ಗಿಡ ಸತ್ತು ಹೋಗ್ತದೆ. ಹೌದು, ಅದು ಏನ್ ಮಾಡ್ತೇವೆ ಸರ್, ಒಂದು ರ್ಯಾಕ್ ಮಾಡ್ತೇವೆ, ಅದರಲ್ಲ ಈ ಪ್ಲಾಸ್ಟಿಕ್ ಕುಂಡ ತಗೋತೇವೆ, ಕುಂಡಲ್ಲಿ ತೆಂಗಿನಕಾಯಿ ಸುಲಿತೀವಲ್ಲ ನಾವು, ಸಿಪ್ಪೆ ಇರ್ತದೆ, ಆ ಸಿಪ್ಪೆ ಮಧ್ಯದಲ್ಲಿ ಆ ಸಸಿ ಇಡ್ತೇವೆ. ಸಸಿ ಇಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೇವೆ, ಆ ಪ್ಲಾಸ್ಟಿಕ್ ಕುಂಡದಲ್ಲ ಅದನ್ನ ಇಟ್ಬಿಡ್ತೇವೆ, ರ್ಯಾಕ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತ ಹೋಗ್ಬಿಡ್ತೇವೆ. ಹಬ್ಸೋದು ಹಬ್ಸೋದಂಗಿಲ್ಲ ಸರ್, ಬರೀ ಆ ಕುಂಡ ಇಟ್ಕೋತ ಹೋಗ್ಬಿಡುದು. ಆ ಕುಂಡದ ಒಳಗಡೆ ಇದು ಇರುತ್ತೆ, ಯಾವುದು ಈ ತೆಂಗಿನ ನಾರಿನಲ್ಲಿ ನಾವು ಇಟ್ಟಿರ್ತೀವಲ್ಲ ಸಸಿ, ಯಾವ ಸಸಿ ಅದು? ಇದು ಆರ್ಕಿಡ್ ಅಂತೀವಿ ನಾವು ಸರ್, ಆರ್ಕಿಡ್. ಅಗದಿ ಕಾಸ್ಟ್ಲಿ ಅಂಡ್ ದಿ ಬೆಸ್ಟ್ ಫ್ಲವರ್. ಹ್ಞೂ, ಮೇಲ್ಗಡೆ ಫಾಗರ್ಸ್ ಹಾಕ್ತೀವಿ ಸರ್ ನಾವು. ಫಾಗರ್ಸ್ ಹಾಕಿದರೆ ಆ ಫಾಗರ್ಸಿಂದ ಅದು 3-4 ದಿವಸಕ್ಕೆ ಅದನ್ನು ಆನ್ ಮಾಡ್ತೇವೆ, ಅದು ನೀರು ಬಿಡಂಗಿಲ್ಲ ಸರ್, ಮಂಜು ಬಿಡ್ತದೆ. ಈ ಮಲೆನಾಡದಲ್ಲಿ ಎಲ್ಲರೂ ನಾವು ಹೋಗುವಾಗ ಮಂಜು ಇರ್ತದಲ್ಲ, ಒಮ್ಮೊಮ್ಮೆ ರಸ್ತೆ ಕಾಣೋದಿಲ್ಲ. ಹಾಗೆ ನಮ್ಮಲ್ಲಿನ ಪಾಲಿ ಹೌಸಲ್ಲಿ ನಾವು ಒಂದು ಫಾಗರ್ ಆನ್ ಮಾಡಿದಾಗ ಆ ಒಳಗೆ ಗಿಡ ಕಾಣಾಗಿಲ್ಲ ನಮ್ಗೆ, ಅಂದ್ರೆ ಅಷ್ಟು ಮಂಜು ಇರ್ತದೆ ಸರ್. ಆ ಮಂಜನ್ನ ಇದು ಎಲೆ ಹಿಡ್ಕೋತದೆ ಸರ್, ಎಲೆ ಹಿಡ್ಕೊಂಡು ಅದು ಹೂ ಬಿಡ್ತದೆ. ಹೊರಗಿನವ್ರು ನೋಡ್ರಿ ಬಹಳ ಆಶ್ಚರ್ಯ ಅನಿಸ್ತದೆ, ನೀವು ಅಕಸ್ಮಾತ್ ಅದಕ್ಕೆ ನೀರು ಅದ್ರ ಮೇಲೆ ಸುರುರಿ ಅದು ಸತ್ತು ಹೋಗ್ತದೆ. ಹೆಚ್ಚು ನೀರು ಬಯಸಲ್ಲ ಅದು, ಇಲ್ಲ ವಾತಾವರಣದಲ್ಲಿ ಎಷ್ಟು ಇರ್ತದೆ ನೀರು ತೇವಾಂಶ ಅಷ್ಟೇ ಹೀರ್ಕೊಳ್ಳುತ್ತೆ. ಎಕ್ಸಾಕ್ಟ್ ಕರೆಕ್ಟ್ ಸರ್, ಮಾಯಿಶ್ಚರ್ನ ಅಷ್ಟೇ ಹಿಡ್ಕೊತದೆ, ಅದು ನೀರನ್ನ ಹಿಡ್ಕೊಳ್ಳೋದು. ಸೊ ಅದನ್ನ ಹಿಡ್ಕೊಂಡು ಅದು ಬೆಳೀತದೆ. ಹೀಗೆ ಈ ಕರೋನಾ ಬಂದಂತರ ಏನಾಯ್ತು ಸರ, ನಮಗೆ ಜರ್ಬರ ಬೆಳೆದಿದ್ವಲ್ಲ ಎಲ್ಲ ಅವನ್ನ ಕಿತ್ಬಿಟ್ವಿ ತಿಪ್ಪಿಗೆ. ಓ, ಅಷ್ಟು 10-15 ಸಾಗಾಣಿಕೆನೇ ಇಲ್ಲ, ಎಲ್ಲ ಬಂದಾಗ್ಬಿಟ್ಟವಲ್ಲ ಸರ್, ಎಲ್ಲ ಬಂದಾದವು, ದೊಡ್ಡ ಹೊರತು ಬಿತ್ತು ಅದು. ಆಮೇಲೆ ನಾವು ಡೈವರ್ಟ್ ಮಾಡ್ಕೊಂಬಿಟ್ವಿ. ನಮ್ಮ ಜನ ಸ್ಪೆಷಲಿ ಉತ್ತರ ಕರ್ನಾಟಕದವರು ನಾವು ಎಲ್ಲ ಅಡಿಕೆ ತಿಂತೇವೆ. ಹಳ್ಳಿಯಲ್ಲಿ ನೀವು ಹೋಗರು ಕಲ್ಲಪ್ಪ ಮಲ್ಲಪ್ಪ ಸೇರಿಂದ್ರೆ ಅಡಿಕೆ ಕೊಡಂತೀವ ಅಂತಾನ, ಎಲೆ ಸುಣ್ಣ ಕೊಡ ಅಂತಾನ, ಅದು ತಿಂತಾರ. ಸೊ ನಮ್ಮ ತಲೆಗೆ ಏನು ಹೋಯ್ತು ಅಂದ್ರೆ, ನಾವು ವಿಳ್ಯದಲ್ಲಿ ಯಾಕೆ ಬೆಳಿಬಾರ್ದು ಪಾಲಿ ಹೌಸಲ್ಲಿ? ಹೊರಗಡೆ ಬೆಳಿತಾರೆ ಸರ್, ಅದು ಇವ್ರು ಏನು ಮಾಡ್ತಾರೆ, ಟ್ರೆಡಿಷನಲ್ ಮೆಥಡ್ ಅಂತೀವಿ ನಾವು, ನುಗ್ಗೆ ಗಿಡ ಚೊಕಚಿ ಗಿಡಕ್ಕೆ ಅದನ್ನ ಏರಿಸ್ತಾರೆ ಎಲೆ ಬಳ್ಳಿನ. ನಾವೇನು ಮಾಡಿದ್ವಿ, TMT ಬಾರ್, ಮೆಟಲ್ ಬಾರ್, ಇಲ್ಲದೆ ಇದ್ರೆ ಈ ಪ್ಲಾಸ್ಟಿಕ್ ಇದು ಪೈಪ್, ಅವನ್ನ ನಿಲ್ಲಿಸಿ ಅದಕ್ಕೆ ಏರಿಸ್ಲಿಕ್ಕೆ ಶುರು ಮಾಡಿದ್ವಿ ಪಾಲಿಥಿನ್ ಪೈಪ್. ಕಾರಣ ಏನಂದ್ರೆ, ನೀವು ನುಗ್ಗೆ ಗಿಡ ಮತ್ತು ಚೊಕಚಿ ಗಿಡಗೆ ಏರಿಸಿದ್ರೆ ಅದ ಒಂದು 60% ಊಟ ತಿಂತದೆ, ಇದಕ್ಕೆ 40% ಅಷ್ಟು ಉಳಿತದೆ. ಮತ್ತೆ ಅದು ಹೊರಗಡೆ ಎಕ್ಸ್ಪೋಜರ್ ಇರ್ತಲ್ಲ ಸರ್, ಬಿಸಿಲು ಸ್ಕಾರ್ಚ್ ಆಗತ್ತೆ, ಎಲೆ ತೂತ್ ಬಿಡ್ತಾವು, ತಾವು ಎಲೆ ಕೊಡ್ರಿ ಸರ್. ನೀವು ನೀಟಾಗಿ ಎಲೆ ಐತೆ ಅಂದ್ರೆ ಅದು ಎಲ್ಲೋ ಚಲೋ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಬೆಳೆದಿದೆ ಅಂತ. ಹೊರಗಡೆ ಬೆಳೆದ್ರೆ ಅದು ಇನ್ಸೆಕ್ಟ್ ಬಂದು ತೂತ್ ಮಾಡುತ್ತೆ ಸರ್, ಸ್ಕಾರ್ಚ್ ಆಗಿರುತ್ತ, ಸರಿ ಇರದಲ್ಲ ಅದು. ಸೊ ಈಗ ನಾವು ಎಲೆ ಬೆಳಿಲಿಕ್ಕೆ ಶುರು ಮಾಡಿದ್ವಿ ಸರ್. ಅಂಬಾಡಿ ಎಲೆಯನ್ನ ಚಿಕ್ಕೋಡಿ ತಾಲೂಕಿಂದ ತಗೊಂಡು ಬಂದ್ವಿ. ಈ ಕರಿ ಎಲೆಯನ್ನ ಸವಣೂರಿಂದ ತಂದ್ವಿ ಸರ್, ತಂದು ಅದನ್ನ ಬೆಳೆದೇವೆ. ಈಗ ಬಹಳ ಚಂದ ಬರ್ತದೆ, ಒಂದು ವೀಕ್ಲಿ ಎಷ್ಟು ಬರ್ತದೆ ಅಂದ್ರೆ, ಅರ್ಧ ಎಕರೆ ಕರಿ ಎಲೆ ಇದೆ, ಅರ್ಧ ಎಕರೆ ಅಂಬಾಡಿ ಇದೆ. ವೀಕ್ಲಿ ಇದು ಒಂದು 48,000 ಬರ್ತದೆ, ಅಂದ್ರೆ 4 ಅಂಡಿಗೆ ಬರ್ತಾರೆ, ಒಂದು ಅಂಡಿಗೆ 12,000 ಇರ್ತಾರೆ ಎಲೆ. ಓಕೆ, ಅಂಡಿಗೆ ಕಟ್ತಾರೆ. ಸೊ ವೀಕ್ಲಿ ಇದು ಒಂದು 48,000 ಬರುತ್ತೆ, ಒಂದು 2,000 ಅಲ್ಲಿ ಇಲ್ಲಿ. ಎಷ್ಟು ಗುಂಟೆದೊಳಗೆ ಇದು? ಇದು ಅರ್ಧ ಎಕರೆ ಸರ್. ಅರ್ಧ ಎಕರೆ, ಇನ್ನು ಅರ್ಧ ಎಕರೆ ಅಂಬಾಡಿ ಮಾಡಿತ್ತು ಸರ್. ಅದು ಇದಕ್ಕಿಂತ ಸ್ವಲ್ಪ ಹೆಚ್ಚು ಬರ್ತದೆ, ಎಲೆ ಸಣ್ಣದಿರುತ್ತೆ ಮತ್ತೆ ಅದು ಗ್ರೋತ್ ಹೆಚ್ಚದು ಇದಕ್ಕಿಂತ, ಕರಿ ಎಲೆಗಿಂತ. ಸೊ ಈಗ ಎಲೆ ಬೆಳಿಲಿಕ್ಕೆ ಶುರು ಮಾಡಿ. ಇನ್ನು ನಡೆಸಿನ ಏನು ಮಾಡಿದ್ವಿ ಸರ್, ನಾವು ರೈತರು ಒಂದೇ ಇದ್ರ ಮೇಲೆ ಇರಬಾರ್ದು, ಮಲ್ಟಿ ಕ್ರಾಪ್ ಬೆಳೆಯೋಣ ಅಂತೇಳಿ ಬಹುಬೆಳೆ ಸರ್ ಮೂಡಿಗೆರೆಗೆ ಹೋದ್ವಿ ಸರ್. ಮೂಡಿಗೆರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಅಲ್ಲಿ ಹೋಗಿ ಏಲಕ್ಕಿ ಸಸಿ ತಂದ್ವಿ, ಆಮೇಲೆ ಸಿರಸಿಯಿಂದ ಕಾಳುಮೆಣಸು ತಂದ್ವಿ, ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡೋದು. ಈಗ ನಾವು ಆಪಲ್ ಬೆಳಿತೇವೆ ಸರ್, ಕಾಫಿ ಬೆಳಿತೇವೆ, ಆಮೇಲೆ ಕಾಳುಮೆಣಸು ಬೆಳಿತೇವೆ, ದೆನ್ ಏಲಕ್ಕಿ ಬೆಳಿತೇವೆ, ಲವಂಗ್ ಬೆಳಿತೇವೆ, ಹಿಂಗೆ ಬೆಳ್ಕೋತ ಎಕ್ಸ್ಪೆರಿಮೆಂಟ್ ಮಾಡ್ಕೋತ ಹೋದ್ವಿ. ಆಕ್ಚುಲಿ ಕಾಳುಮೆಣಸು ನಮ್ಮ ಏಲಕ್ಕಿ ಮತ್ತೆ ಎಲಿಬಳ್ಳಿಗಿಂತ ಹೆಚ್ಚು ದುಡ್ಡು ಬರುತ್ತೆ ಸರ್ ಅದ್ರ. ಇಟ್ ಇಸ್ ಕಾಲ್ಡ್ ಎ ಬ್ಲ್ಯಾಕ್ ಗೋಲ್ಡ್. ಯಾವುದು ಕಾಳುಮೆಣಸು ಎಬ್ರಾಡ್ ಹೊರಗಡೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಹೌದೌದು, ಕೇರಳದಿಂದ ಆಗುತ್ತೆ. ಈ ರೀತಿ ಸಂರಕ್ಷಿತ ಕೃಷಿಯೊಳಗೆ ಕಾಳುಮೆಣಸನ್ನ ಬೆಳೆದ್ರೆ ಗುಣಮಟ್ಟ ಚೆನ್ನಾಗಿ ಬರುತ್ತೆ? ಭಾರಿ ಚೆನ್ನಾಗಿರುತ್ತೆ ಸರ್. ಹೊರಗಡೆ ಬೆಳೆಯೋದಕ್ಕಿಂತ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ, ಅದ್ರದ್ದು ಗ್ರೋತ್ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ತಾವು ಯಾವಾಗ ಬಂದ್ರೆ ಇಳುವರಿ ಕೂಡ ಜಾಸ್ತಿ, ಇಳುವರಿ ಜಾಸ್ತಿ ಇರುತ್ತೆ. ಒಂದಿಷ್ಟು ಫೈನ್ ನೋಡಿ ಸರ್ ರೇಷ್ಯೋ ಅಲ್ವಾ. ಹಾ, ಈಗ ನೋಡಿ, ಈಗ ನಿನ್ನೆ ಸೌತಿ ಬಳ್ಳಿ ಹಾಕೊಂಡಿವೆ ಕೃಷಿ ಅಂತ ತೆಗೆದು, ಕರೆಕ್ಟ್ ಇನ್ನು ಒಂದ್ ತಿಂಗಳಿಗೆ ಬರೀ ಸರ್ ಅದು ಸುಮಾರು ಒಂದು 10 ಫೂಟ್ ಮೇಲೆ ಬಂದಿರುತ್ತೆ ಎಲಿ. ಅದಕ್ಕೆ ನಾವು ನೆಟ್ ಕಟ್ತೀವಿ ಸರ್. ಇನ್ ಎಡಿಷನ್ ಏನ್ ಮಾಡ್ತೀವಿ, ಹಿಡ್ಕೊಳಕ್ ಜಾಗ, ವಾಲಿಬಾಲ್ ನೆಟ್ ಇರುತ್ತಲ್ಲ ಸರ್ ಆತರ, ಇದು ಕ್ಲೋಸ್ ನೆಟ್ ಇದೆ. ಆ ನೆಟ್ ಅನ್ನ ಕಟ್ಬಿಟ್ರೆ ಆ ಎಲಿ ಅದ್ರ ಗುಂಟ ಬೆಳ್ಕೊಂಡು ಹೋಗ್ಬಿಡುತ್ತೆ, ಖುಷಿಯಾಗಿರುತ್ತೆ ಅದು. ಹೆಚ್ಚು ಎಲಿ ಬಿಡ್ತದೆ, ಐ ಮೀನ್ ಕಾಯಿ ಬಿಡ್ತದ, ನೋಡಕ್ ಒಂದ್ ಚಂದ. ಅಷ್ಟು ಗಿಡ ತುಂಬ ಬರೀ ಕಾಯಿ ಇರ್ತಾವ ಕಾಯಿ ಸರ್, ಈ ಸೌತೆಕಾಯಿ. ಸೌತೆಕಾಯಿ ಭಾರಿ ಚೆನ್ನಾಗಿರುತ್ತೆ ಸರ್. ತಮ್ಗೆ ಒಂದ್ ತಿಂಗಳ ಆದ ನಂತರ ಕರ್ಕೊಂಡೋಗಿ ತೋರಿಸ್ತಾರೆ ರೈತರು ಕೂಡ ಭೇಟಿ ಕೊಡ್ಬೋದು ನಿಮ್ಮ ಎವ್ರಿ ಡೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾಲ್ಕು ದಿವಸಕ್ಕೊಮ್ಮೆ ರೈತರು ಇದ್ದೇ ಇರ್ತಾರೆ ಸರ್. ಇವರು ಕೃಷಿ ವಿಷಯ ಬರ್ಬೇಕು ಹಂಗೇನ್ರ ಏನಿಲ್ಲ ಸರ್, ಯಾವಾಗ ಬರ್ಬೋದು. ಕೃಷಿ ವಿಶ್ವವಿದ್ಯಾಲಯದಿಂದ ಬರ್ತಾರ, ಈ ವಾಲ್ಮಿಯಿಂದ ಬರ್ತಾರ, ಬೇರೆ ಬೇರೆ ಕಡೆಯಿಂದ ಬರ್ತಾರ. ಆಮೇಲೆ ಈ BSc ಫೈನಲ್ ಹುಡುಗರು ಇರ್ತಾರಲ್ಲ ಸರ್ ಅಗ್ರಿ ಯೂನಿವರ್ಸಿಟಿ, ಅವ್ರು ಕಂಪಲ್ಸರಿ ನನ್ನ ಕಡೆ ಕಳಿಸ್ತಾರೆ. ಇಲ್ಲಿ ನಾ ಕೇಳು ಪ್ರಶ್ನೆ ಏನು ಅಂದ್ರೆ, ಇದಕ್ಕೆ ಬಂಡವಾಳ ಎಷ್ಟು ಬೇಕು? ಎಲ್ಲರೂ ಮಾಡ್ಬೋದಾ, ಅಥವಾ ಇಷ್ಟು ದುಡ್ಡು ಇದ್ದವರು ಅಥವಾ ಶ್ರೀಮಂತರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಂಥದ್ದೇನಾದ್ರು? ನನ್ನ ಅನುಭವದಲ್ಲಿ ಹೇಳಿದ್ರೆ ಅತಿ ಅತಿ ಅತಿ ಬಡ ರೈತನು ಮಾಡ್ಬೋದು. ಹೇಗೆ ಹೇಳ್ತೇನೆ ತಮಗೆ, ಈಗ ಒಂದು ಜಮೀನು ಇರ್ಬೇಕು ಮಾತ್ರ, ನಿಮ್ಮ ಹತ್ರ ಒಂದು 2 ಎಕರೆ ಜಮೀನು ಇದೆ, ಅದಕ್ಕೆ ಒಂದು 10 ಗುಂಟೆ ಅಷ್ಟೇ ಮಾಡಿ, 10 ಗುಂಟೆ ಈ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಮಾಡಿ, ಅದಕ್ಕೆ ನಿಮ್ಗೆ ಒಂದು 6.5-7 ಲಕ್ಷ ಖರ್ಚಾಗುತ್ತೆ. ಅದ್ರಾಗ ಸರ್ಕಾರದವ್ರು ನಿಮ್ಗೆ 4,42,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಸರ್. ನಿಮ್ಗೊಂದು 3 ಲಕ್ಷ ಚಿಲ್ಲರೆ ಕೈಯಿಂದ ಹೋಗುತ್ತೆ. ನೀವು ಯಾವುದೇ ಬ್ಯಾಂಕಿಗೆ ಹೋಗ್ರಿ ರೆಕಾರ್ಡ್ ಆಫ್ ರೈಟು, ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಒಂದು ಅರ್ಜಿ ಕೊಡ್ಬೇಕಾಗುತ್ತೆ. ಇದು ಮಾಡ್ಬೇಕಾದ್ರೆ ನಾನು ಹಿಂಗೆ ಒಂದು ಪಾಲಿ ಹೌಸ್ ಮಾಡ್ಬೇಕಂತ ಮಾಡೀನಿ, ನನಗೆ ಪರವಾನಗಿ ಕೊಡ್ರಂತ. ಅವರೊಂದು ಪರವಾನಗಿ ಪತ್ರ ಕೊಡ್ತಾರೆ. ಆ ಪರವಾನಗಿ ಪತ್ರ ರೆಕಾರ್ಡ್ ಆಫ್ ರೈಟು ಇಟ್ಕೊಂಡು ತಾವು ಬ್ಯಾಂಕಿಗೆ ಹೋದರೆ ಬ್ಯಾಂಕಿನವರು 3 ಲಕ್ಷ ಇಲ್ಲ ಸರ್ 5 ಲಕ್ಷ ರೂಪಾಯಿ ಕೊಡ್ತಾರೆ ಸಾಲ ಬೇಕಾದ್ರೆ ಕೊಡ್ತಾರೆ. ಇನ್ನೂ 2 ಲಕ್ಷ ರೂಪಾಯಿ ನಿಮ್ಗೆ ಎಕ್ಸಸ್ ಉಳಿತದೆ, ಗೊಬ್ಬರ ಸೀಡ್ಸ್ ತಗೊಳ್ಳಕ್ಕೆ, ಸೀಡ್ಲಿಂಗ್ ತಗೊಳ್ಳಕ್ಕೆ ಮತ್ತೆ ಉಪಯೋಗ ಆಗುತ್ತೆ. ಬೇಕಾದಂತ ಎಲ್ಲ ಸೌಲಭ್ಯ ಮಾಡ್ಕೊಳ್ಳಿಕ್ಕೆ, ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕು. ನೀವು ಒಂದೇ ವರ್ಷದಲ್ಲಿ ನೀವೇನು ಈ 5 ಲಕ್ಷ ತೆಗೆದಿಲ್ಲ, ಒಂದೇ ವರ್ಷದಲ್ಲಿ ಅದನ್ನು ತೀರಿಸಿಬಿಡ್ಬೋದು ನೀವು ನೀಟಾಗಿ ಮಾಡಿದರೆ. ಮಣ್ಣು ಇಂಥದ ಇರಬೇಕು ಅಂತ, ಸ್ವಲ್ಪ ರೆಡ್ ಸಾಯಿಲ್ ಇದ್ರೆ ಚಲೋ ಸರ್. ಬ್ಲ್ಯಾಕ್ ಸಾಯಿಲ್ ಇದ್ರೆ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ, ಒಂದು 2 ಇಂಚು ಬ್ಲ್ಯಾಕ್ ಸಾಯಿಲ್ಗೆ ಕೆಂಪು ಮಣ್ಣನ್ನು ಹರಡಬೇಕಾಗುತ್ತೆ. ಕಾರಣ ಏನಂದ್ರೆ, ನಾವು ನೀರು ಹಾಸಿದ ನಂತರ ರಜ್ಜಾಗಿ ಬಿಡುತ್ತೆ, ಅಂಟಾಗಿ ಹಿಡ್ಕೊಂಡ್ಬಿಡುತ್ತೆ. ನಾವು ಹೊಲದಲ್ಲಿ ಯಾವಾಗ ಮಳೆ ಬಂತಂತೇಳಿ ನಾವು ಬೆಳೆ ಬೆಳ್ಕೋತೀವಿ, ಇಲ್ಲಿ ಹಂಗಾಗಲ್ಲ ಸರ್. ನಾವು ಫ್ರೀಕ್ವೆಂಟ್ ಅದಕ್ಕೆ ನೀರು ಹಾಕ್ಬೇಕಾಗುತ್ತೆ, 2 ದಿವಸಕ್ಕೆ 3 ದಿವಸಕ್ಕೆ. ಅದು ರಜ್ಜಾಗಿ ಬಿಟ್ಟು ಸರಿಯಾಗಲ್ಲ, ಅಕಸ್ಮಾತ್ ನಿಮ್ಮ ಬೋರ್ ಸರಿ ಇಲ್ಲ ಅಂದರೆ ಅದು ಭೂಮಿ ಬೆಳ್ಳಗಾಗುತ್ತೆ. ಉಪ್ಪಿನಾಂಶ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಇರುತ್ತೆ ಸರ್ ಯಾವಾಗ ನೀರಿನಾಗ. ಅದು ಒಮ್ಮೊಮ್ಮೆ ಇವರು ಕುಡಿತಾರೆ, ಇದು ನೀರು ಚಲೋ ಐತೆ ಸರ್ ಕುಡಿಯಂಗೆ ಐತೆ ಅಂತಾರೆ. ನೀವು ಅದನ್ನು ಟೆಸ್ಟ್ ಮಾಡಿದರೆ 180-200 TDS ಇರುತ್ತೆ ಸರ್, PPM ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತೀವಿ ನಾವು ಅದಕ್ಕೆ ಇರುತ್ತೆ. ಇಸಿ ಅಂತ ಬರುತ್ತೆ ಸರ್ ಅದು, ಎಲೆಕ್ಟ್ರೋ ಕಂಡಕ್ಟಿವಿಟಿ, ಅದು 1.2ಗಿಂತ ಹೆಚ್ಚಾಗಿರ್ಬಾರ್ದು. ಅದೆಲ್ಲನೂ ಚೆಕ್ ಮಾಡಬೇಕು. ಹಾಂ ರೀ, ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸರ, ವಾಟರ್ ಟೆಸ್ಟ್ ಮಾಡಿಸ್ಬೇಕು, ಎರಡೂ ಕಂಪಲ್ಸರಿನೇ. ಅದಕ್ಕೆ ಏನೇನು ಡೆಫಿಷಿಯನ್ಸಿ ಇದೆ ಸಾಯಿಲ್ದಲ್ಲಿ ಅದನ್ನು ನಾವು ಫೀಡ್ ಮಾಡಬೇಕಾಗುತ್ತೆ. ವಾಟರ್ ಅಕಸ್ಮಾತ್ ಭಾಳ ಹಾರ್ಡ್ ಇದ್ರೆ ಒಂದು ಸಾಫ್ಟ್ನರ್ ಅಂತ ಬರುತ್ತೆ ಸರ್. ಆ ಸಾಫ್ಟ್ನರ್ ಕ್ಯಾರೆಕ್ಟರ್ ಏನಂದ್ರೆ, ಥ್ರೂ ಸಾಫ್ಟ್ನರ್ ನೀವು ನೀರನ್ನ ಹಾಸಿಕೊಂಡ್ರೆ ಅದು ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅನ್ನು ಹಿಡ್ಕೋತೈತಿ. ಎವ್ರಿ 10,000 ಲೀಟರ್ಗೆ ನೀವು ಅದನ್ನ ರೀಜನರೇಟ್ ಮಾಡಬೇಕಾಗತ್ತೆ. ರೀಜನರೇಟ್ ಹೆಂಗ್ ಮಾಡೋದಂದ್ರೆ, ಈ ಉಪ್ಪು ಇರ್ತಾರೆ ಸರ್, ಈ ಉಪ್ಪನ್ನ ನೀವು ಒಂದು ಡ್ರಮ್ ನಲ್ಲಿ ಕಲಸ್ಬೇಕು, ಒಂದು 10 ಕೆಜಿ ಉಪ್ಪು ಕಲಸಿ ಅದನ್ನ ಈ ಸಾಫ್ಟ್ನರ್ ಇರ್ತಲ್ಲ ಸಾಫ್ಟ್ನರ್ ಅಲ್ಲಿ ನೀವು ಸರ್ಕ್ಯುಲೇಟ್ ಮಾಡಿದ್ರೆ ಅದ್ರಾಗ CAMG ಏನು ಹಿಡ್ಕೊಂಡಿರ್ತಲ್ಲ ಅದೆಲ್ಲ ಡಿಸಾಲ್ವ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಮತ್ತೆ ಅದು ರೆಡಿ ಆಗುತ್ತೆ, ಯಾವುದು ವರ್ಕ್ ಮಾಡಕ್ಕೆ, ಮತ್ತೆ ವರ್ಕ್ ಮಾಡುತ್ತೆ. ಹಂಗೆ ಈ ಮೆಥಡ್ ಏನಾದರೂ ಗೊತ್ತಿದ್ರೆ ರೈತ, ಏನಾದರೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ನಂದ್ರೆ, ಇನ್ನೂ 2-3 ಮೆಥಡ್ ಬಂದವು ಈ ನೀರನ್ನು ಸಾಫ್ಟ್ ಮಾಡೋ ಬಗ್ಗೆ. ಇಲೆಕ್ಟ್ರಿಕಲ್ ನೀರು ಮಾಡ್ತಾರೆ, ನಾವು ಬಹಳ ಹಾರ್ಡ್ ನೀರನ್ನ ಭೂಮಿಗೆ ಉಣಿಸಿದ್ರೆ ಪೀಕ್ ಸರಿ ಬರಲ್ಲ ಸರ್, ಸರಿ ಬರಲ್ಲ. ನಮ್ಮ ರೈತರು ಏನ್ ಮಾಡ್ತಾರೆ, ಎರಡು ಮೂರು ತಪ್ಪು ಮಾಡ್ತಾರೆ. ನಾವು ಈ ಪಾಲಿ ಹೌಸ ಮಾಡ್ಬೇಕಂತೇನಿಲ್ಲ, ಈ ಆರ್ಡಿನರಿ ರೈತ. ನಂದೊಂದು 5 ಎಕರೆ ಜಮೀನಿದೆ, ನಾನು ಮಳೆ ಆಧಾರಿತ ಅಂತೀವಿ ನಾವು. ಮಳೆ ಬಂದಾಗ ಬಿದ್ಕೋತಾನವ, ಮಳೆ ಹೋದ ಕೂಡಲೇ ಅದ್ ಮ್ಯಾಲೆ ನೋಡ್ಕೋತ ಕೊಡ್ತಾನೆ ಮಳೆ ಬರವಲ್ದಂತ. ನಾನು ಅವರಲ್ಲಿ ಒಂದು ವಿನಂತಿ ಅಂತೇಳಿ ಸಜೆಷನ್ ಅನ್ರಿ, ಹೊಳಗಟ್ಟಿ ಅಂತ ಕಟ್ತಾರೆ ಅವ್ರು, ನೀರು ಹರಿದು ಹೋಗುದು ಇರುತ್ತೆ. ಆ ಹೊಳಗಟ್ಟಿ ಬಾಯಿಯಲ್ಲಿ ಒಂದು ಇವರು 40-40 ಮೀಟರ್ದು ಒಂದು ಹೊಂಡ ಮಾಡ್ಕೋಬೇಕು ಸರ್. 21-21 ಮೀಟರ್ದು ಗೌರ್ಮೆಂಟ್ ಕೊಡ್ತದ, ಅದನ್ನು ಇವ್ರು ಡಬಲ್ ಮಾಡ್ಕೋಬೇಕು. ತಾವೊಂದಿಷ್ಟು ಹಾಕ್ಬೇಕು ಅದಕ್ಕೆ, ಡಬಲ್ ಮಾಡಿದ್ರೆ ಕರೆಕ್ಟ್ 5 ಎಕರೆಗೆ ಆಗೋಷ್ಟು ನೀರು ಸಂಗ್ರಹ ಆಗುತ್ತೆ. ಅದಕ್ಕೆ ಅದಕ್ಕೆ ಮಲ್ಚಿಂಗ್ ಹಾಕೋಬೇಕು ಸರ್, ನೀರು ಹಿಂಗೆ ಹೋಗ್ಬಾರ್ದು, ಎರೆ ಭೂಮಿಲಿ ಹಿಂಗೆ ಹಿಂಗ್ತದ. ಸೊ ಆ ಮಲ್ಚಿಂಗ್ ಹಾಕೊಂಡ್ಬಿಟ್ರೆ ನೀರು ನಿಮ್ಗೆ ಇಡೀ ವರ್ಷ ಇರ್ತದೆ. 21 ಮೀಟರ್ದು ಗೌರ್ಮೆಂಟ್ ಕೊಡ್ತದ, ಅದನ್ನು ಇವ್ರು ಡಬಲ್ ಮಾಡ್ಕೋಬೇಕು. ತಾವೊಂದಿಷ್ಟು ಹಾಕ್ಬೇಕು ಅದಕ್ಕೆ, ಡಬಲ್ ಮಾಡಿದ್ರೆ ಕರೆಕ್ಟ್ 5 ಎಕರೆಗೆ ಆಗೋಷ್ಟು ನೀರು ಸಂಗ್ರಹ ಆಗುತ್ತೆ. ಅದಕ್ಕೆ ಮಲ್ಚಿಂಗ್ ಹಾಕೋಬೇಕು ಸರ್, ನೀರು ಹಿಂಗೆ ಹೋಗ್ಬಾರ್ದು, ಎರೆ ಭೂಮಿಲಿ ಹಿಂಗೆ ಹಿಂಗ್ತದ. ಸೊ ಆ ಮಲ್ಚಿಂಗ್ ಹಾಕೊಂಡ್ಬಿಟ್ರೆ ನೀರು ನಿಮ್ಗೆ ಇಡೀ ವರ್ಷ ಇರ್ತದೆ. ಬರೀ ಹೋಗುದಿಲ್ಲ, ಅವರಲ್ಲಿ ನನಗೆ ವಿನಂತಿ ಅದ, ನೀವು ಕೃಷಿ ಮಾಡ್ಲಿಕ್ಕೆ ಹೋಗ್ರಿ, ಉಳಿದವರು ನಿಮ್ಮಿಂದ ಪ್ರಚೋದನೆ ಪಡೆದು ನಿಮ್ ಗೈಡೆನ್ಸ್ ಅಲ್ಲಿ ಬೆಳೀತಾರೆ, ನೀವು ನೌಕರಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇನ್ನೊಂದು, ಈ BV380 ಅಂತ ಒಂದು ಕೋಳಿ ಬಂದ ಸರ್, ಆಕ್ಚುಲಿ ಅವ್ರು ಹೇಳೋದು ಒರಿಜಿನ್ ಅಮೇರಿಕಾ ಅಂತಾರೆ ಅವರು, ಆದ್ರೆ ನಮ್ಗೆ ಅದು ಸಪ್ಲೈ ಆಗೋದು ಕೇರಳದಿಂದ. ಅದ್ರದ್ದು ಏನು ಕ್ಯಾರೆಕ್ಟರ್ ಅಂದ್ರೆ ಡೈಲಿ ಒಂದು ಮೊಟ್ಟೆ ಹಾಕ್ತದೆ ಸರ್, ಅದು ವಿದೌಟ್ ಮೇಲ್ ಡೈಲಿ 1 ವರ್ಷ ಹಾಕ್ತದೆ ಸರ್. 365 ದಿನ 360 ಆಕ್ಚುಲಿ ಅವ್ರು ಕ್ಲೇಮ್ ಮಾಡೋದು 1.5 ವರ್ಷ ಆಗ್ತದೆ ಅಂತಾರೆ ಅವರು. ನಂದು ಲಾಸ್ಟ್ ಬ್ಯಾಚ್ ಏನೇ ನಮ್ಮ ಪ್ರಯೋಗ ಮಾಡಿದ್ರಿ ಸರ್, 1 ವರ್ಷ ಆಗ್ತದ, ಆಮೇಲೆ ಕಡಿಮೆ ಮಾಡ್ತೀವಿ, ಅದು ಸೇಲ್ ಮಾಡಿಬಿಟ್ವಿ. ನೀವು ಒಂದು ಬ್ಯಾಚ್ ತರ್ಬೇಕು ಸರ್, 100 ಕೋಳಿ, ಅದಕ್ಕೆ ಜಾಗ ಎಷ್ಟು ಬೇಕಂದ್ರೆ ನಾವು ಇಲ್ಲಿ ಕೂತೇವಲ್ಲ ಸರ್, ಈ ರೂಮು ಇಷ್ಟು ಸಾಕು ನೋಡ್ರಿ, 20x30 ಅಷ್ಟೇ. ಇದಕ್ಕೆ ನೀವು ಏನೂ ಹೆಚ್ಚು ಬಿಲ್ಡಿಂಗ್ ಮಾಡೋದು ಅವಶ್ಯ ಇಲ್ಲ. ಈ ಶಂಕರಪಾಳೆ ಮೆಸ್ ಅಂತೀವಿ ನಾವು, ಶಂಕರಪಾಳೆ ಮೆಸ್ ಈ ಕಂಬ ಹೊಡೆದು ಅದಕ್ಕೆ ಹಾಕಿಬಿಡೋದು, ಮೇಲೆ ಒಂದು ಎಸಿ ಸೀಟ್ ಹಾಕೋದು ಸರ್, ಇಷ್ಟೇ ಸಾಕು. ಇಷ್ಟರಲ್ಲಿ ಅದನ್ನು ನೀವು ಬಿಡೋದು, ಒಂದು 2 ನೀರಿನ ಕುಂಡ, 2 ಊಟ ಹಾಕ್ಲಿಕ್ಕೆ 2 ಕುಂಡ, ಅವು ಬಾಲ್ಸ್ ಏನು ಬೇಡ, ಏನೇನು ಬರಂಗಿಲ್ಲ ಸರ್, ಹಿಂಗೆ ಬಿಡೋದು ನ್ಯಾಚುರಲ್. ಆ 4 ಕಾರ್ನರ್ಗೆ 4 ಟ್ರೇ ಇಡ್ಬೇಕು ಸರ್, ಈ ನಾವು ಕೈಪಲ್ಲಿ ಹೋಯ್ತಾರೆ ಟ್ರೇ, ಅದ್ರದ್ದು ಕ್ಯಾರೆಕ್ಟರ್ ವಿಶೇಷ ಹೇಳ್ತೀನಿ ತಮಗೆ, ಅದೇನು ಬಾರ್ನ್ ಕ್ಯಾರೆಕ್ಟರ್ ಏನು, ಅದು ಎಲ್ಲಿ ಬೇಕಲ್ಲಿ ಮೊಟ್ಟೆ ಹಾಕೋದಿಲ್ಲ ಸರ್, ಆ ಟ್ರೇದಲ್ಲೇ ಹಾಕ್ತದೆ. ಅದು ಯಾವ್ದಾರ ಒಂದು ಹಾಕ್ತಾ ಇದೆ ಅಂದ್ರೆ ಇನ್ನೊಂದು ಕಾಯ್ತದೆ ಸರ್, ಅದು ಅದು ಹೊರಗೆ ಬರೋವರೆಗೆ ಕಾಯ್ದು ಇದು ಹೋಗಿ ಹಾಕ್ತದೆ. 4 ಕಾರ್ನರ್ದಲ್ಲಿ ನಿಮ್ಗೆ 100 ಬರ್ಡ್ ಇದ್ರೆ 90-92 ಮೊಟ್ಟೆ ಸಿಗ್ತದೆ ಡೈಲಿ. ಅದೇ ಪ್ರಾಕ್ಟಿಕಲಿ ಏನು 1 ವರ್ಷ ಸಿಗ್ತದೆ ನಮ್ಗದು. 12-16 ರೂಪಾಯಿ ಮಾರ್ತೀವಿ ನಾವು ಒಂದೊಂದು, ಸಿಂಗಲ್ ನಾವು 10-5 ಮಾಡಿದ್ರೆ 16 ತಗೋತೀವಿ. ಅವ 100 ತಗೋತಾನೆ, ಕೆಲವು ಡೀಲರ್ ಇರ್ತಲ್ಲ 100-150 ತಗೋತಲ್ಲ, ಅವ್ರಿಗೆ 12 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು. ಇದು ಅವನಿಗೆ ಯಾರಿಗೆ ಎಲ್ಲ ಎಕ್ಸ್ಪೆಂಡಿಚರ್ ತೆಗೆದು 3.5 ಲಕ್ಷ ರೂಪಾಯಿ ಉಳಿತೀವಿ ಸರ್ ರೈತರಿಗೆ. ಈ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ ಇರ್ತಾವಲ್ಲ, ಮತ್ತೆ ಉಳಿದ ಟೈಮ್ನಲ್ಲಿ ಬೇಕಾದ್ ಮಾಡ್ಕೋಬೋದು. ಅವನ ಮುಂಜಾನೆ ಅದಕ್ಕೆ ಊಟ ಹಾಕೋದು, ಆ ಮೊಟ್ಟೆ ತೆಗೆಯೋದನ್ನ ಅಷ್ಟೇ ಅವನ ಡ್ಯೂಟಿ. ಸಂಜೆ ಮುಂದೊಂದಿಟ್ಟು ನೀರು ಹಾಕಿ ಊಟ ಹಾಕಿ ಹೋಗ್ಬೇಕು ಸರ್, ಒಂದೆರಡು ಲೈಟ್ ಹಾಕೋಬೇಕಾಗ್ತದೆ. ಇದಲ್ದೆ ಇನ್ನೊಂದು ಕಡಕ್ನಾಥ್ ಅಂತ ಐತೆ ಸರ್, ಕಡಕ್ನಾಥನು ಅದ್ರದ್ದು ಮೊಟ್ಟೆ ರೇಟ್ ಹೆಚ್ಚು, ಅದು 60 ರೂಪಾಯಿ, ಬಟ್ ನಾವು 25 ರೂಪಾಯಿ ಮಾರ್ತೀವಿ. ಅದ್ರ ಮಾಂಸ 1,000 ರೂಪಾಯಿ ಕೆಜಿ ಸರ್, ಅಂದ್ರೆ ಕೊಲೆಸ್ಟ್ರಾಲ್ ಫ್ರೀ, ಟೋಟಲ್ ಓನ್ಲಿ ಲಿಮಿಟೆಡ್ ಮಂದಿ. ಮಾರುಕಟ್ಟೆ ಇದೆಯಲ್ಲ ಇಂಥ ಮೊಟ್ಟೆಗೆ, ನಮ್ಮಲ್ಲಿ ಕ್ಯೂನ ಹಚ್ತಾರೆ ಸರ್. ಹೌದಲ್ಲ, ಈಗ ನಾವೊಂದು 20 ಗೀರ್ ಗುಜರಾತ್ನಿಂದ ತಗೊಂಡು ಬಂದು, ಅದು ನಮ್ಗೆ ಡೈಲಿ 1-5 ಲೀಟರ್ ಹಿಡಿತಾವ್ ಎರಡು ಸರಿ. 5 ಲೀಟರ್ ಎವರೇಜ್ ನಾವು ಹಿಡ್ಕೊಂಡ್ರು 20 ಹಸೋದನು, ಅದ್ರಾಗ 10 ಹಿಂಡುದಿಲ್ಲ, 10 ಹಿಂಡ್ತಾವ ಅಂತ ಇಟ್ಕೊಳ್ಳೋಣ. 10 ಹಿಂಡಿದ್ರು ನಂಗೆ ಒಂದು 50 ಲೀಟರ್ ಬಂತಲ್ಲ ಸರ್, ಅದು 80 ರೂಪಾಯಿ ರೇಟ್ ಸರ್. ಅದು ಯಾವುದು ಗೀರ್ ಹಸು ಮಿಲ್ಕ್, ಅದು ಮೆಡಿಕೇಟೆಡ್ ಸರ್. ಸೊ ನಮ್ಗೆ ಅದರಿಂದ ಲಾಭ ಸಿಗ್ತದೆ. ಸೊ ಇದೇ ತರ ಮಾಡ್ಕೊತ ಹೋಗ್ಬೇಕು ಸರ್ ರೈತರು. ಒಳ್ಳೇದು ರೋಣ ಸಾಹೇಬ್ರೆ, ಇಷ್ಟೆಲ್ಲ ಅನುಭವನ ನಮ್ ಜೊತೆ ಹಂಚ್ಕೊಂಡ್ರಿ, ರೈತರಿಗೆ ಪ್ರೇರಣೆ ಆಗುವ ಹಾಗೆ ಮಾತಾಡಿದ್ರಿ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಂರಕ್ಷಿತ ಕೃಷಿ ಅನುಭವಗಳ ಕುರಿತು ಹಿರಿಯ ರೈತರಾದ ಸಿದ್ದೇಶ್ವರ್ ಎಸ್ ರೋಣದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗೋಳು ತಾಲೂಕು ಗುಡಿಗೇರಿಯ ಬಸಣ್ಣ ಶಿವಬಸಪ್ಪ ಮುಳಗುಂದ್ ಹಾಗೂ ಸಂಗಡಗಿರಿಯಿಂದ ಏಕ್ತಾರಿ ಪದವನ್ನು ಕೇಳೋಣಂತ. ಗುರುಸೇವೆ ಮಾಡೋನಿ, ಗುರುಸೇವೆ ಮಾಡೋನಿ ಪಮರ ಮೂಡ. ಗುರುಸೇವೆ ಮಾಡದೆ ನರಸೇವೆ ಮಾಡುತ್ತಿ, ಗುರುಸೇವೆ ಮಾಡದೆ ನರಸೇವೆ ಮಾಡುತ್ತಿ. ತಾರಿಸುವರ ಕಾಣೆ ತಮಸ ನಿನ್ನೋಳು, ಗುರುಸೇವೆ ಮಾಡೋರಿ ಪಮರ ಮೂಡ. ಬಂದೇನ ಇಲ್ಲೇ ಕಂಡಿ, ಇಂದಿನ ಕರ್ಮ ಫಲವೆಲ್ಲ ಇಲ್ಲೇ ಉಂಡಿ, ಮುಂದಿನ ಮಾರ್ಗವ ಎಚ್ಚರಿಕೆ ಇಲ್ಲದೆ ಹುಚ್ಚನ ತೆರದಂತೆ, ಬೆಟ್ಟದ ಮರದಂತೆ ಕೆಟ್ಟವನಾಗಲು ಬೇಡ, ಬೆಟ್ಟದ ಮರದಂತೆ ಕೆಟ್ಟವನಾಗಲು ಬೇಡ. ಗುರುಸೇವೆ ಮಾಡೋನಿ, ಗುರುಸೇವೆ ಮಾಡೋನಿ ಪಮರ ಮೂಡ. ಸಾಧುಗಳ ಸಂಘವ ಬಿಟ್ಟಿ ವಾದ ಮಾಡಿ ಕಾದಾಡೋ ಯಾಕೋ ಕ್ವಾಟಿ, ವಿಧವನೋದಿನಿ ನಾದೆಲ್ಲೋ ಮುರಾಬಟ್ಟಿ, ಬುದದಿ ಮಾರ್ಗವ ಸಾಧಿಸಿ ಸದ್ಗುರು, ಪಾದ ಸೇವೆಯೊಳಗೆ ನಿರತನಾಗೋ ಬೇಗ, ಪಾದ ಸೇವೆಯೊಳಗೆ ನಿರತನಾಗೋ ಬೇಗ. ಗುರುಸೇವೆ ಮಾಡೋನಿ, ಗುರುಸೇವೆ ಮಾಡೋನಿ ಪಮರ ಮೂಡ. ಗುರುಸೇವೆ ಮಾಡೋನಿ, ಗುರುಸೇವೆ ಮಾಡೋನಿ ಪಮರ ಮೂಡ. ಗುರುಸೇವೆ ಮಾಡದೆ ನರಸೇವೆ ಮಾಡುತ್ತಿ, ಗುರುಸೇವೆ ಮಾಡದೆ ನರಸೇವೆ ಮಾಡುತ್ತಿ ತಾರಿಸುವರ ಕಾಣೆ ತಮಸ ನಿನ್ನೋಳು. ಗುರುಸೇವೆ ಮಾಡೋನಿ, ಗುರುಸೇವೆ ಮಾಡೋನಿ, ಗುರುಸೇವೆ ಮಾಡೋನಿ ಪಮರ ಮೂಡ. ಇದುವರೆಗೆ